ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಕೃಷಿಕ ಎಂ ಸುರೇಶ್ ಅವರೊಂದಿಗೆ ಸಂದರ್ಶನ ಆಲಿಸುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಸಿ ಹೇಮಕುಮಾರ್. ಆನಂತರ ಕೃಷಿ ಲೋಕ ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಇಂದು ನಾವು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಲ್ಲಿರುವ ಎಂ ಸುರೇಶ್ ಅವರ ಜಮೀನು, ಅದರ ಜೊತೆಗೆ ಅವರ ಒಂದು ಪಶುಸಂಗೋಪನಾ ಕಟ್ಟಡದಲ್ಲಿ, ಅಂದರೆ ಮುಂಚೆ ನಾವು ಕೊಟ್ಟಿಗೆ ಅಂತಿದ್ವಿ, ಇದನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಆ ಕೊಟ್ಟಿಗೆಯ ನೆರಳಿನಲ್ಲಿ ಕುಳಿತು ಸುರೇಶ್ ಅವ್ರನ್ನ ಮಾತನಾಡಿಸ್ತಾ ಇದ್ದೀವಿ. ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧನ್ಯವಾದ. ಸುರೇಶ್ ಅವರೇ, ನೀವು ಮುಖ್ಯವಾಗಿ ಪಶುಸಂಗೋಪನೆಯನ್ನೇ ಇದ್ದಿದ್ರಲ್ಲಿ ಬೇರೆ ರೈತರಿಗೆ ಹೋಲಿಸ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀರಿ. ನಿಮಗೆ ಎಷ್ಟು ವರ್ಷಗಳಿಂದ ಈ ಪಶುಸಂಗೋಪನೆಯ ಅನುಭವ ಇದೆ ಹೇಳಿ ಸರ್? ಒಂದು 20 ವರ್ಷದ ಅನುಭವ ಇದೆ ಸರ್. 20 ವರ್ಷದಿಂದ ನೀವು ಪಶುಸಂಗೋಪನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಮುಂಚೆ ಮಾಮೂಲಿ ಹೊಲದಲ್ಲಿ ವ್ಯವಸಾಯ ಸರ್, ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ರಿ. ಎಷ್ಟು ಎಕರೆ ಜಮೀನ್ ಇದೆ ಸುರೇಶ್ ಅವ್ರು? ನಿಮ್ಗೆ 1 ಎಕರೆ ಇದೆ ಸರ್. 1 ಎಕರೆ? 1 ಎಕರೆ ಜಮೀನಿನಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಾಕಾಗುವಷ್ಟು, ಎಲ್ಲ ನಿರ್ವಹಣೆಗೆ ಸಾಕಾಗುವಷ್ಟು ನೀವು ಬೆಳೆಯನ್ನ ಬೆಳೀತಾ ಇದ್ರ? ಮತ್ತೆ ಆಗ ಕೂಲಿ ಕಂಬಳ ಎಲ್ಲ ಮಾಡ್ತಿದ್ದ ಸರ್. ಈಗ ಹೈನುಗಾರಿಕೆ ಅಂತ ಮಾಡಿದ್ಮೇಲೆ ನಾವು ಇಲ್ಲೇ ದುಡಿಮೆ ಮಾಡ್ತೀವಿ ಎಲ್ಲಾರು, ಹಂಗಾಗಿ ಹೈನುಗಾರಿಕೆನೆ ನಾವು ಮುಂದುವರಿಸ್ತಾ ಇದೆ ಸರ್. ಎಷ್ಟು ವಯಸ್ಸು ಕೇಳ್ಬೋದ ಸುರೇಶ್ ನಿಮ್ಗೆ? ನನಗೆ 50 ಸರ್. 50 ವರ್ಷ. ನೀವು ಈ ಕೃಷಿ ಕೆಲಸ ಮಾಡೋದಕ್ಕೆ ಮುಂಚೆ, ಪಶುಸಂಗೋಪನೆಯನ್ನ ಶುರು ಮಾಡೋದಕ್ಕೆ ಮುಂಚೆ ಬೇರೆ ಯಾವ್ದಾದ್ರು ಉದ್ಯೋಗಗಳು, ಹುದ್ದೆಗಳು ಏನಾದ್ರು ಮಾಡಿದ್ರಾ? ಹೇಗೆ ಅಥವಾ ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನ ಹೇಳಿ ಸರ್. ನಾನು ಸಮಾಜ ಸೇವೆ ಇದ್ದೆ ಹಿಂದೆ. ಒಂದು ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ, ತಾಲೂಕು ಜಾಗೃತ ಸಮಿತಿ ಸದಸ್ಯರಾಗಿದ್ದೆ. ಅದ್ರ ಜೊತೆಗೆ ಇದು ಸಮಾಜ ಸೇವೆ, ಜೊತೆಗೆ ಹೈನುಗಾರಿಕೆ ಮಾಡ್ತೀನಿ ಸರ್. ಹೈನುಗಾರಿಕೆಯನ್ನೇ ಯಾಕೆ ಮಾಡಬೇಕು ಅಂತ ನಿಮಗೆ ಆಯ್ಕೆ ಆಯಿತು ಸರ್? ಈಗ ನಾವು ಏನಾದ್ರು ಬಿಸ್ನೆಸ್ ಮಾಡ್ಬೇಕಾದ್ರೆ ಮೂಲ ಬಂಡವಾಳ ಬೇಕಲ್ವ ಸರ್, ಹಂಗಾಗಿ ಬಂಡವಾಳದ ಕೊರತೆ ಆಗ್ಲಾಗಿ ನಾವು ಹೈನುಗಾರಿಕೆ ಅವಲಂಬಿಸ್ಕೊಂಡಿದ್ದೀವಿ ಸರ್. ಹೈನುಗಾರಿಕೆಗೆ ಅಂದರೆ ನಿಮಗೆ ಬಂಡವಾಳ ಇಲ್ಲೂ, ಹಸು ತರೋದಕ್ಕೆ, ಹಸು ಸಾಕಾಣಿಕೆಗೆ ಮೇವು, ಹಿಂಡಿ, ಬೇರೆ ಬೇರೆ ರೀತಿಯಾದ ಅವುಗಳಿಗೆ ತಿಂಡಿ ಎಲ್ಲ ತರಬೇಕಾದ್ರೆ ನಿಮಗೂ ಇಲ್ಲೂ ಬಂಡವಾಳ ಇದೆಯಲ್ಲ? ಬಂಡವಾಳ ಇದಕ್ಕೆ ಚಿಕ್ಕ ಬಂಡವಾಳ ಸರ್. ಬೇರೆ ವ್ಯವಹಾರ ಮಾಡ್ತೀನಿ ದೊಡ್ಡ ಬಂಡವಾಳ ಬೇಕು ಸರ್. ಅದಕ್ಕೆ ಅದು ಚಿಕ್ಕ ಬಂಡವಾಳ ಸರ್. ಚಿಕ್ಕದಾಗ ಬೇರೆ ಏನಾದ್ರು ವ್ಯಾಪಾರ ಮಾಡ್ಬೋದಾಗಿತ್ತು. ಇಲ್ಲಿ ಅರ್ಕೆರೆನಲ್ಲಿ ಅಂತ ವ್ಯಾಪಾರ ಆಗಲ್ಲ ಸರ್. ಅಲ್ಲ, ಆದ್ರೂ ನಿಮ್ಗೆ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ, ಆದ್ರೆ ಬೇರೆ ಆಯ್ಕೆಗಳು ಇದ್ದು, ಕೃಷಿಯಲ್ಲೇ ಬೇರೆ ಆಯ್ಕೆಗಳು ಇದ್ದು, ಆದ್ರೆ ಪಶುಸಂಗೋಪನೆಯ ಆಯ್ಕೆ, ಪಶುಪಾಲನೆಯ ಆಯ್ಕೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದು ಯಾಕೆ ಅಂತ ಕೇಳಿದೆ ಸರ್. ನಾವು ನಮ್ಮ ಮನೆಯವರು ಎಲ್ಲರೂ ಮೊದಲಿಂದು ಇದೇ ಮಾಡ್ತಿದ್ದು ಸರ್, ಹಸು ಸಾಕಾಣಿಕೆ. ಇದೇ ಸರ್. ಮುಂಚೆ ಎಲ್ಲ ನಾಟಿ ಹಸು ಇತ್ತು. ನಾಟಿ ಹಸು ಇತ್ತು ಸರ್. ಆವಾಗೆಲ್ಲ ತಾತನ ಕಾಲದಲ್ಲಿ ನಾಟಿ ಹಸು ಇತ್ತು ಸರ್. ತಂದೆಯವ್ರ ಕಾಲದಲ್ಲಿ ಆವಾಗ ಈ ಮಿಶ್ರ ತಳಿ ಹಸು ಸರ್. ನೀವು ಪ್ರಪ್ರಥಮವಾಗಿ ಈ ಒಂದು ಪಶು ಸಂಗೋಪನೆಗೆ ಕೈ ಹಾಕಿದಾಗ ಎಷ್ಟು ಹಸುಗಳನ್ನ ತಂದು ನೀವು ಪ್ರಾರಂಭ ಮಾಡಿದ್ರೆ? ಒಂದು ಫಸ್ಟ್ ಸರ್ ನಮ್ಗೆ ಒಂದೇ ಒಂದು ಹಸು ಇತ್ತು ಸರ್. ಆ ಹಸು 3 ಕರು ಆಗ್ತು ಸರ್. ಯಾವ ತಳಿ? ಮಿಶ್ರ ತಳಿ ಹಸು ಸರ್. ಹೆಚ್ಎಫ್ ಮೊದಲನೇ ಸಲ, ಎರಡನೇ ಸಲ ಒಂದು ಕ್ರಾಸ್ ಆಗ್ತು ಸರ್. ಮೂರನೇ ಸಲ ಪುನಃ ಮತ್ತೆ ಇನ್ನೊಂದು ಜರ್ಸಿ ಆಗ್ತು ಸರ್. ಅವೇ ಈಗ ನಮ್ಮಲ್ಲಿ ಈಗ ಡೆವಲಪ್ ಆಗಿರೋದು ಸರ್. ಇವಾಗ ಎಷ್ಟಿದೆ ಪ್ರಸ್ತುತ? ಈಗ ಎಲ್ಲ 18 ಇದೆ ಸರ್ ಹಸುಗಳು. 18 ಹಸುಗಳಿದೆ. ಎಷ್ಟು ಕರಾವ್ನಲ್ಲಿದ್ದಾವೆ? ಈಗ ಎಲ್ಲ ಒಟ್ಟು 18 ಇವೆ ಸರ್. ಎಷ್ಟು ನಿಮ್ಗೆ ಹಾಲು ಕೊಡ್ತಾ ಇದಾವೆ ಕರಾವ್ನಲ್ಲಿದ್ದಾವೆ ಇವಾಗ? ಒಂದು ಟೈಮ್ಗೆ ಸರ್ ಈಗ 18 7 ಫಲಗಳಾಗಿವೆ, ತುಂಬಲ ಮಿಕ್ಕಿದ ಕರೀತಾವೆ. ಒಂದು ದಿನಕ್ಕೆ 120 ಲೀಟರ್ ಹಾಲಾಗ್ತದೆ ಸರ್. ಒಂದು ದಿನಕ್ಕೆ ಬೆಳಿಗ್ಗೆ 60, ಸಂಜೆ 60 ಲೀಟರ್? ಎಲ್ಲಿ ಇದಕ್ಕೆಲ್ಲ ಡೈರಿಗೆ ಹೋಗ್ತೀರಾ ಅಥವಾ ನಿಮ್ಮಲ್ಲಿ ಬರ್ತಾರೆ? ಇಲ್ಲ ಇಲ್ಲ ಸರ್, ಇಲ್ಲಿ ನಮ್ಮ ಅರ್ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಅದು BMC ಘಟಕ ಇಲ್ಲೇ ಇದೆ. ಓಕೆ, ಅಲ್ಲೇ ಹಾಕ್ತೀವಿ ಸರ್. ಒಟ್ಟಿನ ಇದು ಕರ್ನಾಟಕ ಹಾಲು ಉತ್ಪಾದಕರ ಮಾರಾಟ ಮಂಡಳಿ ಹೋಗುತ್ತೆ. ಈಗ ನಿಮ್ಗೆ ಎಷ್ಟು ಹಾಲು ಕೊಟ್ಟರು ಕೂಡ ನಿಮ್ಮಲ್ಲಿ ಹೆಚ್ಚಾದಂತ ಹಾಲು ಜಾಸ್ತಿ ಆಯ್ತು ಆ ತರದ ತೊಂದರೆ ಆಗಿಲ್ವಾ ನಿಮ್ಗೆ? ಯಾವಾಗಲೂ ತೊಂದರೆ ಆಗಿಲ್ಲ, ತೊಂದರೆ ಆಗಿಲ್ಲ. ಎಷ್ಟು ಬಂದ್ರೆ ಹೋಗುತ್ತೆ? ಪೂರ್ತಿ ಹಾಲು ಮಾರ್ತೀರಾ ಅಥವಾ ಅದು ಹಾಲನ್ನು ಇಟ್ಕೊಂಡು ಮಜ್ಜಿಗೆ ಬೆಣ್ಣೆ ಈ ತರ? ಅದೆಲ್ಲ ಏನಿಲ್ಲ ಸರ್, ನಾನು ಎಲ್ಲ ಡೈರಿಗೆ ನೀರೋಗಿ ಹಾಕ್ತೀವಿ. ಮೌಲ್ಯವರ್ಧನೆ ಮಾಡಿ ಏನು ಮಾಡೋದಿಲ್ಲ ಸರ್. ಏನು ಮಾಡಂಗಿಲ್ಲ. ಆ ರೀತಿ ಏನಾದ್ರು ಮಾಡ್ಬೇಕಂತ ಆಲೋಚನೆ ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಒಂದು ಹಸುವಿನಿಂದ ನಿಮ್ಗೆ 18 ಹಸು ಆಗಿದೆ. ಹೌದು ಸರ್. ಆದ್ರೆ ಇದು ನಡುವೆ ನಿಮ್ಗೆ ಬಂದಂತಹ ಕರುಗಳನ್ನ ಮತ್ತೆ ಹಸುಗಳನ್ನ ಬೇರೆಯವರು ಕೇಳಿರ್ಬಹುದು ಅಥವಾ ಮಾರಾಟ ಮಾಡಿರ್ಬೋದು, ಆತರ ಏನಾದ್ರು ಮಾರಾಟ ಮಾಡಿದೀರಿ? ಮಾಡಿದೀವಿ ಸರ್, ಮಾರಿದೀವಿ, ತಗೊಂಡಿದೀವಿ ಸರ್. ಎರಡು ಮಾಡಿದೀವಿ, ತಗೊಂಡು ಬಂದಿದ್ದೀರಿ. ಅದು ಸಾಕಾಗಿ ಅಂತ ತಗೊಂಡ್ಬರ್ತಿದ್ರೆ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಈಗ ನಿಮ್ಗೆ ಈ 18 ಹಸುವಿಗೆ ಉತ್ತಮವಾದ ಒಂದು ನಿರ್ವಹಣಾ ಮನೆಯನ್ನ ಕಟ್ಕೊಂಡಿದ್ದೀರಿ, ನೀವು ಶೆಡ್ ಮಾಡ್ಕೊಂಡಿದ್ದೀರಿ. ಇದೆಲ್ಲ ಘಟಕ ವೆಚ್ಚ ಎಷ್ಟಾಯ್ತು ಮತ್ತೆ ಇದರಿಂದ ಏನಾದ್ರು ಸರ್ಕಾರದ ಸಹಾಯೋಜನೆ ನೀವು ಪಡೆದ್ರ ಹೇಗೆ? ಸ್ವಲ್ಪ ಸರ್ಕಾರದ ಸ್ಕೀಮೇ ಉಪಯೋಗಿಸ್ಕೊಂಡಿಲ್ಲ ಸರ್ ಯಾವ್ದನ್ನ ಇದಕ್ಕೆ. ಮೊದಲನೇ ಕರೋನಾ ಬಂದಾಗ ನಾವು ಇದನ್ನ ಕಟ್ಟಿದ್ದು ಸರ್. ಆವಾಗ ಒಂದು ಎರಡೂವರೆ ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಸರ್ ಶೆಡ್ಗೆನೆ. ಈ ಘಟಕ ವೆಚ್ಚ 2.5 ಲಕ್ಷ ಶೆಡ್ಗೆನೆ. ಅಲ್ಲಿಂದ ಈಚೆಗೆ ಯಾವುದು ನಾವು ಸರ್ಕಾರ ಸ್ಕೀಮ್ ಯಾವುದು ತಗೊಂಡಿಲ್ಲ ಸರ್. ಅಂದ್ರೆ ಇದಕ್ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ ನೀವು? ಅದಕ್ಕಿಂತ ಮೊದಲು ಮನೆ ಹತ್ರ ಒಂದ್ 4 ಹಸುಗಳು ಇದ್ದವು ಸರ್. ಅಲ್ಲಿ ಮನೆ ಹತ್ರ ಅಲ್ಲಿ ಜಾಗ ಸಾಕಾಗ್ಲಿಲ್ಲ ಅಂತ ಇಲ್ಲಿ ಬಂದು ಇಲ್ಲಿ ನಿಮ್ಮ ಜಮೀನಲ್ಲೇ ಮಾಡ್ಕೊಂಡಿದ್ದಾರೆ. ಬೋರ್ವೆಲ್ ಇದೆ ಜಮೀನಲ್ಲಿ, 2.5 ಇಂಚ್ ನೀರು ಬಂದೈತೆ. ಅದನ್ನ ಜಮೀನಿಗೆ ಉಪಯೋಗಿಸ್ಕೊಂಡು ಸೂಪರ್ ನೇಪಿಯರ್ ಕಡ್ಡಿ ಬೆಳ್ಕೊಂಡು ಹೈನುಗಾರಿಕೆ ಮಾಡ್ತೀವಿ ಸರ್. ಅಂದ್ರೆ ಇಡೀ ನಿಮ್ಮ 1 ಎಕರೆ ಜಮೀನಿಗೆ ನೀವು ಅದು ಪಶು ಜೋಳದ ಕಡ್ಡಿಯನ್ನ ಬೆಳೀತಾ ಇದ್ದಾರೆ? ಸರ್ ಹೌದು. ಅದಷ್ಟೇ ಮೇವ್ ಸಾಕಾಗುತ್ತಾ? ಹೊರಗಡೆ ತರ್ಸ್ಕೊತೀವಿ ಸರ್ ಜೋಳದ ಕಡ್ಡಿನ. 18 ಹಸುಗಳಿಗೆ ಬೇಕಾಗ ಸಾಕಾಗಲ್ಲ. ಎಷ್ಟು ಮೇವನ್ ಕಡ್ಡಿ ಬೇಕಾಗ್ಬೋದು ನಿಮ್ಗೆ? 10 ದಿವಸಕ್ಕೆ 3 ಟನ್ ಮೇವು ಬೇಕು ಸರ್. 10 ಡೇಸ್ಗೆ 3 ಟನ್ ಮೇವು ಬೇಕು. ಅಂದ್ರೆ ನಿಮ್ಮ 1 ಎಕರೆದಲ್ಲಿ ಎಷ್ಟು ಬೆಳೆಯುತ್ತೆ? ಅದ ಸೂಪರ್ ನೇಪರ್ ಬೆಳೀತಾ ಇರುತ್ತೆ. ಅದ್ರ ಜೊತೆಗೆ ಜೋಳ ತರ್ಸ್ಕೋತೀವಿ ಸರ್. 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದು ಬೆಳೆ ಬೆಳ್ಕೋತಾ ಇರ್ತೀರಾ? ಬ್ಯಾಚ್ ಮಾಡ್ತೀರ? ಹೌದೌದು. ಈ ಮೇವು ಅನ್ನೆಲ್ಲ ಹೇಗೆ ಒದಗಿಸ್ತೀರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಕೊಳ್ಳೆಗಾಲ ಈ ಮೊಳವಳ್ಳಿ ಆ ಸೈಡು ಜೋಳನ ಬೆಳೀತಾವ್ರ ಸರ್, ಮುಸ್ಕುನ್ ಜೋಳ. ಅಲ್ಲಿಂದ ನಾವು 10 ಲೆಕ್ಕದಲ್ಲಿ ತರ್ಸ್ಕೋತೀವಿ ಸರ್. ಆ ಜೋಳ ತರ್ಸ್ಕೊಂಡದನ್ನ ಅದ್ರ ಜೊತೆಗೆ ಸೂಪರ್ ನೇಪಿಯರ್ ಮತ್ತೆ ಜೋಳ ಎರಡನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಸರ್. ಅಲ್ಲ, ಎರಡು ಮಿಕ್ಸ್ ಮಾಡಿ ಅಂದ್ರೆ ಹೇಗೆ ತಯಾರು ಮಾಡ್ತೀರಿ ಅಂತ ನಮಗೆ ರಸಮೇವ ಆ ಥರ? ರಸಮೇವ ಇಲ್ಲ ಸರ್, ರಸಮೇವ ಡೈರೆಕ್ಟ್ ಆಗಿ. ಯಾಕೆ ರಸಮೇವ ಯಾಕೆ ಮಾಡಲ್ಲ? ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸರ್. ಒಂದೇ ಸಲ ಬಂಡವಾಳ ಹಾಕ್ಬೇಕು, ಕಟ್ಟಡ ಇರಬೇಕು, ಅದನ್ನ ಗಾಳಿ ಆಡದಂಗೆ ಇಟ್ಕೊಳ್ಳೋಕೆ ಬಿಲ್ಡಿಂಗ್ ಬೇಕು. ಅದಕ್ಕೆಲ್ಲ ಮೂಲ ಬಂಡವಾಳದ ಕೊರತೆ ಇದೆ ಸರ್, ಅದರಿಂದ ಮಾಡೋಕ್ಕಾಗಲ್ಲ. ಸರ್ಕಾರದಲ್ಲಿ ಹಲವಾರು ಸಹಾಯ ಯೋಜನೆಗಳಿದೆ, ನಿಮ್ಗೆ ಯಾಕೆ ಅದನ್ನು ಬಳಸ್ಕೋಬೇಕು ಅಂತ ಅನಿಸ್ತಾ ಇಲ್ಲ? ಹೈನುಗಾರಿಕೆ ಅಂತ ಸರ್ಕಾರದಿಂದ ಯಾವುದೇ ಸ್ಕೀಮ್ ಇಲ್ಲವೇ ಇಲ್ಲ ಸರ್. ಈ ಕಟ್ಟಡ ನಿರ್ವಹಣೆಗೆ ಪಂಚಾಯತಿಯಿಂದ ನಿಮಗೆ ಅನುದಾನ ದೊರೀತಾ ಇತ್ತು ಈ ಶೆಡ್ ನಿರ್ಮಾಣಕ್ಕೆಲ್ಲ? NREGನಲ್ಲಿ ತಗೊಳ್ಬೋದಾಗಿತ್ತು ಸರ್, ಅವಾಗ ಕರೋನಾ ಇತ್ತು, ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಉಪಯೋಗಿಸೋಕ್ಕಾಗಲಿಲ್ಲ ಸರ್. ಅಲ್ಲ, ನಿಮಗೆ ಏನಾದರೂ ಪಶುಸಂಗೋಪನೆಯಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹುಶಃ ನೀವು ಸ್ವಂತ ಬಂಡವಾಳದಲ್ಲೇ ಮಾಡಿದ್ದೀರಿ. ಈಗ ಸ್ವಂತ ಬಂಡವಾಳದ ನಿಮಗೆ ಪುನಃ ವಾಪಸ್ ಕೊಡ್ತಾ ಇದೆಯಾ ನಿಮ್ಮವರು? ಏನು ನೀವು ಅದನ್ನ ತೊಡಗಿಸಿದ್ರೆ ಹಣವನ್ನ ಬಂಡವಾಳ ಸಾಲ ತಿರುವಳಿ ಮಾಡೋಕಾಯ್ತಾ ಇಲ್ಲ ಸರ್. ಅಲ್ಲ, ಆಗಲ್ಲ, ಯಾವ ವ್ಯವಹಾರದಲ್ಲೂ ಒಂದೇ ಸರಿಗೆ ಆಗಲ್ಲ. ಸ್ವಲ್ಪ ಎಲ್ಲ ತಿರುಸ್ತಾ ಇದೀವಿ ಸರ್. ಅಂದ್ರೆ ನಿಮ್ಗೆ 3 ಲಕ್ಷ ಮತ್ತೆ ಈ ಹಸುಗಳನ್ನ 18 ಹಸು ಅಂದ್ರಲ್ಲ ತಂದೆ ಅಂದ್ರಲ್ಲ, ಇಲ್ಲಿಗೆ ಶೆಡ್ ನಿರ್ಮಾಣ ಮಾಡಿದ್ಮೇಲೆ ಎಷ್ಟು ಹಸುಗಳನ್ನ ಹೊಸದಾಗಿ ತಗೊಂಡು ಬಂದ್ರಿ? ಶೆಡ್ ನಿರ್ಮಾಣ ಮಾಡಿದ್ಮೇಲೆ ಒಂದು 7 ಹಸು ತಂದ ಸರ್. ಅದಕ್ಕೆ ಮೊದಲೇ 4 ಹಸು ಮನೇಲಿ ಇದ್ದಿದ್ದು. ಎಲ್ಲಿ ತಂದ್ರಿ, ಎದಿಂದ ತಂದ್ರಿ, ಎಷ್ಟು ಬಂಡವಾಳ ಆಯ್ತು ಅದಕ್ಕೆ? ನಮ್ಮ ಸ್ನೇಹಿತರು ಸಣ್ಣವರ ಅಂದ್ಬಿಟ್ಟು ಸರ್ ಯಾಚನಹಳ್ಳಿಯಲ್ಲಿ 1 ಹಸು ತಗೊಟ್ರು, ಈ ಬೆಟ್ಟಳ್ಳಿಲಿ 1 ಹಸು ತಗೊಟ್ರು, ಅಲ್ಲಿ ತಂದದ್ದು ಸರ್. ಅಲ್ಲೆಲ್ಲ ಒಂದೊಂದು ಹಸು 70,000-80,000. ಈಗ ನಿಮಗೆ ಶೆಡ್ ನಿರ್ಮಾಣಕ್ಕೆ 3 ಲಕ್ಷ ಆಗಿದೆ ಅಂತ ಇದ್ರೆ ಸರ್, ಈ ಹಸುಗಳಿಗೆ ಒಂದೊಂದಕ್ಕೆ 70,000 ಬೇಡ 50,000 ಒಂದು ಅವರೇಜ್ ಅಂತ ಇಟ್ಕೊಂಡ್ರು, 8 ಹಸುಗೆ 8,544,000 ಲಕ್ಷ ರೂಪಾಯಿ ಬಂಡವಾಳ ಹಾಕಿದಿರಿ. ಹೌದು ಸರ್. ಎಲ್ಲ ಸ್ನೇಹಿತರು ಅವ್ರಿಗೆ ಸಹಾಯ ಮಾಡಿರೋದು ಸರ್, ಅವ್ರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ಬೇಕು ಸರ್. ಅಲ್ಲ, ಇರಲಿ, ಈಗ ತಂದಿರ್ದಿರಿ ಅಂದ್ರೆ ನಿಮ್ಗೆ ಈ ನಿರ್ವಹಣೆಯಲ್ಲಿ ಅಪಾರ ಅನುಭವ ಇದ್ದಿದ್ರಿಂದ ನೇರವಾಗಿ ಕೈ ಹಾಕಿದಿರಿ. ಆದ್ರೆ ಒಬ್ಬ ಅನುಭವ ಇದೆ ಸರ್, ನಾನೇ ಎಲ್ಲ ಮೆಡಿಸಿನ್ ಮಾಡ್ಕೊತೀನಿ, ಯಾವ್ದಾದ್ರು ರೋಗ ರೋಜನೆಗೆ ಡಾಕ್ಟರ್ ಇದ್ ಮಾಡಲ್ಲ, ನಾವೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ಹಂಗಾಗಿ ಅದೊಂದು ಸ್ವಲ್ಪ ಉಪಯೋಗ ಆಯ್ತದ ಅಷ್ಟೇ. ಅರೆ, ನಿಮ್ಗೆಲ್ಲ ಮೆಡಿಸಿನ್ ಎಲ್ಲ ಕಂಡುಕೊಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕಲ್ಲ, ಅದಕ್ಕೆ ಕೇಳಿದ್ರು ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಹೇಳಿ ಅಂತ. ಸರ್, ನಾನು SSLC ಪಾಸ್ ಅಷ್ಟೇ ಸರ್. SSLC ಪಾಸ್, PUC ಫೇಲು. ನಮಗೆ ಈ ಹಿಂದಿನಿಂದ ಹೈನುಗಾರಿಕೆ ಅನುಭವ ಇತ್ತಲ್ಲ ಸರ್, ನೋಡಿ ಎಲ್ಲ ಅನುಭವ ಆಗಿ ಯಾವ್ದಕ್ಕೆ ಏನೇನು ಮಾತ್ರೆ ಉಪಯೋಗಿಸ್ಬೇಕು, ಯಾವ್ಯಾವ ಇಂಜೆಕ್ಷನ್ ಉಪಯೋಗಿಸ್ಬೇಕು, ಬೇರೆಯವ್ರ ಹತ್ರ ದೊಡ್ಡ ದೊಡ್ಡ ಫಾರ್ಮ್ ಮಾಡಿರೋ ಹತ್ರ ಕೇಳಿ ತಿಳ್ಕೊಂಡು ಡಾಕ್ಟರ್ಗಳನ್ನ ವಿಶ್ವಾಸ ತಗೊಂಡು ಅವ್ರ ಹತ್ರ ಫೋನಲ್ಲೇ ಇಂಥ ರೋಗ ಇದೆ, ಇಂಥದ್ಕೆ ಯಾವ್ದು ಮಾಡ್ಬೇಕು ಅಂತ ಕೇಳ್ಕೊಂಡು ಮಾಡ್ಕೋತೀನಿ ಸರ್. ಅಂದ್ರೆ ಆ ತರದ ಯಾವ್ದಾದ್ರು ರೋಗ ಬಾಧೆ ಕಾಡಿರೋದು ಮತ್ತೆ ಸಮಸ್ಯೆ ಆಗಿರೋದು ಈ ತರದ ಅನುಭವಗಳಾಗಿಲ್ವಾ ನಿಮ್ಗೆ? ಆಗಿದೆ ಸರ್, ಕಾಲ್ಬಾಯಿ ಜ್ವರದಕ್ಕೆಲ್ಲ ಆಗಿದೆ, ಗಂಟು ರೋಗಕ್ಕೂ ಆಗಿದೆ, ಈ ಬಾವುಗಳಲ್ಲೇ ಆಗಿದೆ. ಅದಕ್ಕೆಲ್ಲ ನಾನೇ ಟ್ರೀಟ್ಮೆಂಟ್ ಮಾಡ್ಕೋತೀನಿ. ಏನ್ ಟ್ರೀಟ್ಮೆಂಟ್ ಮಾಡಿದ್ರಿ ಅಂತ ಹೇಳಿ? ಅದೇ ಈ ಬಾವಿಗೆ ಸರ್ ನಾನು ಫಸ್ಟ್ ಪ್ರೈಮರಿ ಟ್ರೀಟ್ಮೆಂಟ್ ಜಂಟಮಿಷನ್ ಹಾಕ್ತೀನಿ ಸರ್. ಆಮೇಲೆ ಅದಕ್ಕೆ ಬಗ್ಲಿಲ್ಲ ಅಂದ್ರೆ ಎನ್ಲೋಫ್ಲಾಕ್ಸಿನ್ ಅಂತ ಹಾಕ್ತೀನಿ, ಅದ್ ಬಗ್ಲಿಲ್ಲ ಅಂತಂದ್ರೆ ಇಂಟರ್ಸಪ್ತಾಜ್ ಅಂತ ಇದೆ ಸರ್, ಅದು ಕಾಸ್ಟ್ ಸರ್ 300-400 ರೂಪಾಯಿ ಆಗುತ್ತೆ, ಅದನ್ನ ಹಾಕ್ತೀನಿ. ಆಮೇಲೆ ಅದಕ್ಕೆ ಗುಣ ಆಗುತ್ತೆ ಸರ್, ಹಂಗೂ ಬೈ ಮಿಸ್ಟೇಕ್ ಒಂದೊಂದು ತೊಟ್ಟು ಫೇಲ್ ಆಯ್ತದೆ ಸರ್, ಅದು ಏನು ಮಾಡೋಕ್ಕಾಗಲ್ಲ. ಫೇಲ್ ಆಯ್ತದೆ ಅಂದ್ರೆ ಯಾವ ರೀತಿಯಲ್ಲಿ? ಯಾವ ಹಸುಗಳು ಜಾಸ್ತಿ ಹಾಲು ಕರೀತವೆ ಸರ್, ಯಾವ ತೊಟ್ಟು ಹಾಲು ಜಾಸ್ತಿ ಬರುತ್ತೆ ಆ ತೊಟ್ಟಿಗೆ ಭಾವ ಆಗುತ್ತೆ ಸರ್ ಒಂದೊಂದ್ಸಲ. ತಪ್ಪೆ ಮೇಲೆ ಮಲಿಕೊಳ್ಳೋದು, ಗಲೀಜಾಗೋದು, ಏನಾದರೂ ಇನ್ಫೆಕ್ಷನ್ ಆಗೋದು, ಆ ಕಾರಣಕ್ಕೆ ಅದು ಭಾವ ಆಗುತ್ತೆ ಸರ್. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇದೇ ತಿಂಗಳ 24ನೇ ತಾರೀಖಿನಂದು ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು. ಆಸಕ್ತರು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9880961492 ಅಥವಾ 8277933154ಕ್ಕೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಮೈಸೂರು ಜಿಲ್ಲೆಯ ಕೇವಲ 50 ರೈತರು ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶೆಡ್ ಅನ್ನು ನಿರ್ಮಾಣ ಮಾಡಿದಿರಲ್ಲ, ಯಾವ ತರ ಮಾಡಿದಿರಿ ಅಂತ ಹೇಳಿ, ಬೇರೆ ಯಾರು ಕೇಳ್ಕೊಂಡವರು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ಲಿ ಅವ್ರಿಗೆ. ನಾಲ್ಕು ಕಡೆಗೆ ಒಂದು ಹಸು ಕಟ್ಟಾಕ ಮಾಡಿದೀನಿ ಸರ್. ಹಸುನ ಮುಂದ್ಗಡೆ ಶೇರಣಿ ಮಾಡಿದೀನಿ, ಅದು 2 ಅಡಿಗೆ, 2 ಅಡಿ ಅಗಲ, 1.5 ಅಡಿ ಉದ್ದ, ಅದ್ರ ಮುಂದ್ಗಡೆ ಸುರಿಗೆ 2 ಅಡಿ ಜಾಗ, ಒಳಗಡೆ ಇದು ಸರ್ 14 ಅಡಿ, 8 ಅಡಿ ಮ್ಯಾಟ್ ಹಾಕಿದೀನಿ. ಆ ಮ್ಯಾಟ್ ಮೇಲೆ ಹಸು ಮಲಿಕತ್ತದೆ ಸರ್ ಆರಾಮಾಗಿ. ಅಂದ್ರೆ ನೇರ ಗಾರೆ ಮೇಲೆ ಮಲಗಿದ್ರೆ ಬೇಡ ಅಂತ, ಚಪ್ಪೆಗಳನ್ನ ಹೋಗೋದು, ಮಂಡಿಗಳು ಕಿತ್ತೋಗುದು ಎಲ್ಲ ಆಗುತ್ತೆ ಸರ್. ಅದಂಗಾಗಿ ನಾನು ಮ್ಯಾಟ್ ಹಾಕಿದ್ದೀನಿ ಸರ್. ಇವುಗಳಿಗೆಲ್ಲ ನೂತನವಾದ ರೀತಿಯ ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿ ನೀವು ಸಾಕಾಣಿಕೆ ಮಾಡ್ತಾ ಇದ್ದಾರೆ? ಹೌದು ಸರ್. ಈಗ ಅವುಗಳಿಗೆಲ್ಲ ಗಾಳಿ ಆಡ್ಬೇಕಾದ್ರೆ ಅಥವಾ ಚಳಿಗಾಲ ಜಾಸ್ತಿ ಆದಾಗ ಅವುಗಳಿಗೆ ಚಳಿ ತಡೆಯೋದಕ್ಕೆ ಇದಕ್ಕೆಲ್ಲ ಏನೇನು ವ್ಯವಸ್ಥೆ ಕಂಡುಕೊಂಡಿದ್ದಾರೆ? ಬೇಸಿಗೆಗಾಲದಲ್ಲಿ ಎಲ್ಲ ಬಿಚ್ಚಿಬಿಡ್ತೀವಿ ಸರ್. ಈ ಇಬ್ಬನಿ ಬಿಳುಗಳ ಕೊರೆ ಕಾಲದಲ್ಲಿ ಗ್ರೀನ್ ಮೆಸ್ ಹಾಕ್ಬಿಡ್ತೀವಿ, ಗ್ರೀನ್ ಮೆಸ್ ಹಾಕ್ಬಿಡ್ತೀವಿ ಸರ್, ಸ್ವಲ್ಪ ಕೊರೆ ಕಡಿಮೆ ಆಗುತ್ತೆ. ಈ ಸೊಳ್ಳೆ ಎಲ್ಲ ಕಡಿತಾ ಇರುತ್ತೆ, ತೋಟದಲ್ಲಿ ಬೇರೆ ಮಾಡಿದಿರಿ, ಬೇರೆ ರೀತಿಯಾದ ಪಕ್ಷಿಗಳಾಗ್ಬೋದು, ಬೇರೆಗಳ ಪ್ರಾಣಿಗಳು ಹಾರಾಟ ಮಾಡುವಂಥದ್ದಿರ್ಬೋದು, ಒಳಗಡೆ ಹೋಗಿ ಹಸುಗಳಿಗೆ ತೊಂದರೆ ಕೊಡೋದು, ಇದಕ್ಕೆಲ್ಲ ಏನು ರಕ್ಷಣಾ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಅದೆಲ್ಲ ಯಾವ ಆ ಥರದ್ದು ಪ್ರಾಣಿಗಳಿಂದ ಅನಾಹುತ ಆಗುವಂಥದ್ದೇನಿಲ್ಲ ಸರ್. ಸೊಳ್ಳೆಗಳು ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊಳ್ಳೆ ಔಷಧಿ ಆಗತ್ತೀವಿ ಸರ್. ಅದು ಬೂಟ್ಯಾಕ್ಸ್ ಅಂತ ಒಂದು ಔಷಧಿ ಇದೆ ಸರ್, ಅದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಸುಗಳಿಗೆ ಸ್ಪ್ರೇ ಮಾಡ್ಬಿಡ್ತೀನಿ ಸರ್ ಸಂಜೆ ಟೈಮು. ಅವ ನೊಣಗಳು ಮತ್ತೆ ಸೊಳ್ಳೆಗಳು ಏನು ಬರಲ್ಲ ಸರ್. ದಿನ ಮಾಡ್ತೀರಾ? 3 ದಿನಕ್ಕೊಂದ್ಸಲ ಮಾಡ್ತೀವಿ ಸರ್, 3-4 ಮಾಡ್ತೀವಿ. ಈಗ ಇದೆಲ್ಲ ಸ್ವಚ್ಛತೆ ಕಾರ್ಯ ಅನ್ನೋದು ದೊಡ್ಡ ಸವಾಲು. ಬೆಳಗ್ಗೆ ಎದ್ದು ಸಗಣಿ ಎತ್ತಬೇಕು, ಗಂಜಲನ ಸರಿಯಾದ ರೀತಿಯಲ್ಲಿ ನೋಡೋ ಹೋಗೋ ಥರ ನೋಡ್ಕೋಬೇಕು. ಈ ರೀತಿಯ ವ್ಯವಸ್ಥೆಗೆ ನೀವು ಏನು ಮಾಡ್ಕೊಂಡಿದ್ದೀರಿ? ಸರ್, ಇಬ್ಬರು ಮಕ್ಕಳಿದ್ದಾರೆ ಸರ್, ಅವರು ಫೈನಲ್ ಇಯರ್ ಡಿಗ್ರಿ ಮಾಡಿದ್ದಾರೆ, ಇನ್ನೊಬ್ಬರು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾವನೆ. ಅವರು ಕಾಲೇಜ್ಗೆ ಹೋಗೋರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಸರ್, ಅವರು ಸ್ವಲ್ಪ ಸಹಾಯ ಮಾಡ್ತಾರೆ. ಮತ್ತೆ ಅವರು ಇಲ್ಲೇ ನಿಂತ್ಕೊಬಿಟ್ರೆ ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ತೊಂದರೆ ಆಗಲ್ವಾ ಸರ್? 8 ಹೊಟ್ಟೈತಾರೆ ಸರ್, 8 ಇಲ್ಲಿ ಫಾರಂ ಬಿಟ್ಬಿಡ್ತಾರೆ, ಹೊಟ್ಟೈತಾರೆ ಕಾಲೇಜ್ಗೆ. ಸಂಜೆ ಟೈಮಲ್ಲಿ 7 ಒಳಗೆ ಇಲ್ಲಿ ಕೆಲಸ ಮುಗಿದೋಯ್ತದೆ ಕಾಲೇಜಿಂದ ಬಂದ್ಮೇಲೆ. ಕಾಲೇಜ್ 4 ಬಿಟ್ರೆ 7 ಒಳಗಡೆ ಕೆಲಸ ಮುಗಿತದೆ, 7 ಮೇಲೆ ಮನೇಲಿ ಓದ್ಕೋತಾರೆ ಸರ್. ಒಟ್ಟಿನಲ್ಲಿ ಅವ್ರಿಗೂ ಈ ಕೃಷಿ ಮತ್ತೆ ಪಶುಸಂಗೋಪನೆಗೆ ಇರ್ಲಿ, ಇದ್ರ ರುಚಿ ಇರ್ಲಿ ಅಂತ ಹಚ್ತಾ ಇದೀರಿ? ಹೌದು ಸರ್, ಹೌದು. ಅವರು ಉತ್ತಮವಾಗಿ ಓದಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ? ಓದ್ತಾ ಇದ್ದಾರೆ ಸರ್, ಫೈನಲ್ ಡಿಗ್ರಿ ಆಗಿದೆ, ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಓದ್ಬೇಕು ಅಂತ ಅನ್ಕೊಂಡವ್ರ ಸರ್. ಅವ್ರು ಅನ್ಕೊಂಡಿರ ನಿಮ್ಮ ಆಸೆ ಏನು? ನನ್ನ ಮಗ ಒಬ್ಬ ದೊಡ್ಡವನು UPSC ಎಕ್ಸಾಮ್ ತಗೊಳ್ಬೇಕು ಅಂತ ಇದ್ದಾನೆ ಸರ್, ಅದನ್ನ ಓದ್ತಾ ಇದ್ದಾನೆ, ಮುಂದಿನ ಡಿಸೆಂಬರಿಂದ ಹೋಗ್ತಾನೆ ಸರ್ ಬೆಂಗಳೂರಿಗೆ. ಒಳ್ಳೇದು. ಮತ್ತೆ ಎರಡನೇವನು? ಎರಡನೇವನು ಈಗ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾನೆ ಸರ್. ಈಗ ಈ ಒಂದು ಕೆಲಸದಲ್ಲಿ ನಿಮ್ಮ ಶ್ರೀಮತಿಯವರು ಹೇಗೆ ಕೈಗೂಡಿಸಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಸಾಥ್ ಕೊಡ್ತಾ ಇದಾರೆ ಹೇಳಿ. ಅವ್ರದೇ ಸರ್ ಶ್ರಮ ಜಾಸ್ತಿ, ಇಬ್ರು ಮಕ್ಕಳಿಗೆ ಕಾಲೇಜ್ಗೆ ಅಡುಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಊಟ ಉಪಚಾರ, ಮನೆ ಹತ್ರನು ಒಂದು 6 ಉಳಿಸ್ಕೊಳಿದೆ, ಅದ್ಲು ಅವ್ರನ್ನು ನೋಡ್ತಾರೆ. ಯಾಕೆ ಅವನ್ನ ತಂದು ಇಲ್ಲೇ ಒಟ್ಟಿಗೆ ಒಂದೇ ಕೊಟ್ಟಿಗೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಸರ್, ಜಾಗ ಸಾಲ್ತಾ ಇಲ್ಲ. ಹೊಸದಾಗಿ ನಿಮ್ದೇನೋ ಈಗ 18 ಹಸುಗಳು ಸಾಕೊಂಡಿದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. 1-2 ಹಸು ಸಾಕಾಣಿಕೆ ಮಾಡಿರೋರು ನನ್ನ ಹಸುಗೆ ಏನಾಯ್ತು ಏನು ಅಂತ ಗುರುತಿಸೋದು ಸ್ವಲ್ಪ ಕಷ್ಟ. ಅಂಥವ್ರಿಗೆ ಯಾವ ಸಮಯದಲ್ಲಿ ಯಾವ ರೋಗ ಬಾಧೆ ಕಾಡ್ಬೋದು, ಯಾವಂಥ ರೋಗಕ್ಕೆ ಏನು ಚಿಹ್ನೆ ಕಾಣುತ್ತೆ ಅಂತದನ್ನು ಸ್ವಲ್ಪ ಹೇಳಿ. ಸಿಂಪ್ಟಮ್ಸ್ ಸರ್? ಬಾವು ಆಯ್ತಾ ಇದಂಗೆ, ಸ್ವಲ್ಪ ಕಲ್ಲಂಗ್ ಆಗುತ್ತೆ ಸರ್, ಊದ್ಕತ್ತದ, ಕಾಲಿತ್ತದ, ಜ್ವರ ಬಂದ್ರೆ ಮತ್ತೆ ಅದು ಮೇವು ತಿನ್ನಲ್ಲ, ಜ್ವರ ಬರ್ತಾ ಇದೆ ಅಂದ್ರೆ ತಕ್ಷಣ ಮೇವು ಮೇಯಲ್ಲ ಸರ್. ಬಾಡಿ ಏನಾರ ಪೇನ್ ಇದ್ರೆ ಮಲಗ್ ಬಿಡ್ತದೆ ಕತ್ ಮುರ್ಕೊಂಡು, ಕ್ಯಾಲ್ಸಿಯಂ ಪ್ರಾಬ್ಲಮ್ ಇದ್ರೆ ಮೇಕೆದೇಳಲ್ಲ, ಇವೆಲ್ಲ ಸಿಂಪ್ಟಮ್ ಗೊತ್ತಾಗುತ್ತೆ ಸರ್. ಅನುಭವ ಇದೆ ಅಲ್ವಾ? ನಾವು ಬಂದ ತಕ್ಷಣ ಫಾರಂ ಒಳಗಡೆ ಬಂದ ತಕ್ಷಣ ಮುಂದ್ಗಡೆ ಮೇವು ಸುರಿದಿರ್ತೀವಲ್ಲ, ಮೇವು ಅಬ್ಸರ್ವ್ ಮಾಡ್ತೀವಿ. ಆ ಮೇವು ಪೂರ್ಣ ಪ್ರಮಾಣದಲ್ಲಿ ತಿನ್ಕೊಂಡಿದ್ರೆ ಹಸು ಆರೋಗ್ಯವಾಗವೆ ಅಂತ ಸರ್. ಮೇವು ತಿಂತಾ ಇರ್ಬೇಕು ಮತ್ತೆ ಲವಲವಿಕೆಯಿಂದ ಇರಬೇಕು, ಲವಲವಿಕೆಯಿಂದ ಇರಬೇಕು. ಹಂಗಿಲ್ಲ ಅಂದ ತಕ್ಷಣ ಅವಕ್ಕೆ ಆರೋಗ್ಯ ತಪ್ಪೋಗಿರುತ್ತೆ ಅಂತ ಸರ್. ಆಮೇಲೆ ನಾವು ಏನಾರ ಅವಾಗ ಇಮಿಡಿಯೇಟ್ ಆಗಿ ಡಿಜಿಟಲ್ ಜ್ವರ ಟೆಸ್ಟ್ ಮಾಡೋದಿದೆ ಸರ್. ಹೌದಾ? ಅದನ್ನ ಹಾಕಿ ನಾವು ಜ್ವರ ಇದೆಯಾ ಇಲ್ವಾ ಅಂತ ನೋಡ್ಕೋತೀವಿ. ಜ್ವರ 100 degrees ಇದ್ರೆ ಅದು ನಾರ್ಮಲ್, 103, 104 ಇದ್ರೆ ಸರ್ ಅದು ಜ್ವರ ಬಂದದೆ ಅಂತ. ಆ ಜ್ವರಕ್ಕೆ ನಿಮೋಸೈಡ್ ಅಂತ ಟ್ಯಾಬ್ಲೆಟ್ ಇದೆ, ಮೆಲನೆಕ್ಸ್ ಅಂತ ಟ್ಯಾಬ್ಲೆಟ್ ಇದೆ, ಅದನ್ನು ಉಪಯೋಗಿಸ್ಕೋತೀವಿ ಸರ್. ಇತ್ತೀಚೆಗೆ ಎಲ್ಲಾ ಕಡೆಯಲ್ಲೂ ಕೂಡ ಈ ಚಪ್ಪೆ ರೋಗ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ಅನುಭವದಲ್ಲಿ ಈ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗಗಳು ನಿಮ್ಮ ಈ ಹಿಂದಿನ ಪಶುಸಂಗೋಪನೆ ಅನುಭವದಲ್ಲಿ ಕಂಡು ಬಂದಾಗ ಯಾವ ರೀತಿಯಾದ ಚಿಹ್ನೆಗಳು ಮತ್ತೆ ಯಾವ ರೀತಿಯಾದ ಪರಿಹಾರೋಪಾಯ ಮಾರ್ಗಗಳನ್ನ ಕಂಡುಕೊಂಡಿದ್ದೀರಿ? ಇಲ್ಲಿಗೆ ಬಂದ್ಮೇಲೆ ಗಂಟು ರೋಗ ಒಂದು ಬಿಟ್ರೆ ಸರ್ ಯಾವ ರೋಗನೂ ಬಂದಿಲ್ಲ ಸರ್. ಅದು ಇಡೀ ರಾಜ್ಯಕ್ಕೆ ಬಂದಿತ್ತು ಒಂದ್ಸಲ, ಇಡೀ ನಮ್ಮ ಜಿಲ್ಲೆಗೆ ಪೂರ್ತಿ ಬಂದಿತ್ತು. ಅವಾಗ ಗಂಟು ರೋಗ ಒಂದು ಬಿಟ್ರೆ ಸರ್ ಇನ್ನು ಯಾವುದು ಬಂದಿಲ್ಲ. ನಾನು ಆಗ್ಲೂ ಕೂಡ ಡಾಕ್ಟರ್ ಕರೆದಿಲ್ಲ ಸರ್. ಗಂಟು ರೋಗಕ್ಕೆ DCR ಅಂತ ಒಂದು ಇಂಜೆಕ್ಷನ್ ಇದೆ, ಅದು ಪೆನ್ಸಿಲಿನ್ DCR ಅಂದ್ರೆ ಸರ್. ಪೆನ್ಸಿಲಿನ್ ಪ್ರತಿನಿತ್ಯ 5-5 ಪೆನ್ಸಿಲಿನ್ ಮಾಡ್ಕೋತಿದೆ ಸರ್, 5 ಇಂಜೆಕ್ಷನ್ ಪೆನ್ಸಿಲಿನ್. ಅದು ಒಂದು ಪೆನ್ಸಿಲಿನ್ ಇಂಜೆಕ್ಷನ್ 80 rupees, ಅದನ್ನು ಮಾಡ್ಕೋತಿದ್ದೆ ಸರ್. ಈ ಇಂಜೆಕ್ಷನ್ ಕೊಡೋದು ಔಷಧಿಗಳು ಎಲ್ಲಾನು ಕೂಡ ನೀವು ಒಬ್ರು ಪಶು ವೈದ್ಯಾಧಿಕಾರಿ ಅಲ್ಲದೆ ಇದ್ರು ಒಂದ್ ರೀತಿ ಪಶು ಆಸ್ಪತ್ರೆಯಲ್ಲಿ ಇರೋ ಕಾಂಪೌಂಡರ್ ತರ ಹೇಳ್ತಾ ಇದ್ರೆ, ಇವೆಲ್ಲ ನಿಮಗೆ ತಿಳಿಬೇಕು, ಇಂಜೆಕ್ಷನ್ ಕೊಡೋದು ತಿಳಿಬೇಕು ಅಂತಂದ್ರೆ ಈ ಪಶು ಸಂಗೋಪನೆ ಬಗ್ಗೆ ಎಲ್ಲರೂ ನೀವು ತರಬೇತಿ ಏನಾದ್ರು ಪಡೆದಿದ್ರೆ ಹೇಗೆ ಸರ್? ನಾನು ಯಾರ ಹತ್ರ ತರಬೇತಿ ಪಡೆದಿಲ್ಲ. ನಾನು ಫಸ್ಟ್ 1-2 ಇದ್ದಾಗ ನಾನು ಡಾಕ್ಟರ್ ನಮ್ಮ ಮಲಗ್ ಬಂದಾಗ ನಮ್ಗೆ ಯಾವ ರೋಗ ಇರುತ್ತೆ ಅಂತ ಅವ್ರು ಕೇಳ್ತಿದ್ರು ಸರ್. ಅವ್ರು ಯಾವ ಇಂಜೆಕ್ಷನ್ ಮಾಡ್ತಾವ್ರೆ ಅಂತ ಗಮನಿಸ್ಕೊತಿದೆ, ಅದು ಯಾವ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತ ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ ಸರ್. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಈ ಕೆಲವು ಡಾಕ್ಟರ್ಗಳೆಲ್ಲ ಪರಿಚಯ ಇದಾರೆ ಸರ್, ಹೈನುಗಾರಿಕೆ ಚೆನ್ನಾಗಿ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಾವು ಏನಾರ ಫೋನ್ಲಿ ಕೇಳಿದಾಗ ಅವ್ರು ಫೋನಲ್ಲಿ ಅಡ್ವೈಸ್ ಮಾಡ್ತಾರೆ ಸರ್, ಈ ತರ ಸಮಸ್ಯೆ ಆಗಿದೆ ಅಂದ್ರೆ ಆ ತರ ಅವರು ಅಡ್ವೈಸ್ ಮಾಡ್ತಾರೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೋತೀವಿ ಸರ್. ಈ ಪಶು ಸಂಗೋಪನೆಯಲ್ಲಿ SS ಅನ್ನ ಗಳಿಸಬೇಕು ಅಂತ ಹೇಳಿ ಯಾರು ಹೊಸ ಯುವ ರೈತ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಪ್ರಾರಂಭ ಮಾಡಬೇಕು ಮತ್ತೆ ಹೇಗೆ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಿವಿ ಮಾತು ಹೇಳಿ ಸರ್. ಹಸುಗೆ ಈ ಕೊಟ್ಟಿಗೆಗೆ ಹಸುಗೆ ದುಂದು ವೆಚ್ಚ ಮಾಡ್ದೇ ಸಾಕಿದ್ರೆ ಮಾತ್ರ ಸರ್ ರೈತನಿಗೆ ಸ್ವಲ್ಪ ತೃಪ್ತಿ ಸಿಗುತ್ತೆ ಸರ್. ನೀವು ಮಾಡ್ಬಿಟ್ಟಿದ್ದೀರಲ್ಲ ಸುರೇಶ್ ಅವರ, ಅದೇ ಅದಕ್ಕೆ ಅನುಭವನ ಹೇಳ್ತಿರೋದು, ಅದಕ್ಕೆ ಬೇರೆಯವ್ರಿಗೆ ಅನುಭವ ಹೇಳೋದು. ಜಾಸ್ತಿ ಬಂಡವಾಳ ಹಾಕಿದ್ರೆ ಆ ಬಂಡವಾಳ ಇತ್ಬೇಕಾದ್ರೆ ಬಹಳ ಕಷ್ಟ ಅದ ಸರ್. ಕೊಟ್ಟಿಗೆ ಸಿಂಪಲ್ ಆಗಿ ಮಾಡ್ಕೋಬೇಕು, ಸಿಂಪಲ್ ಬಂಡವಾಳ ಹಾಕಬೇಕು, ಅದೇ ಕಾಣ್ಬೇಕು ಸರ್. ಅಂದ್ರೆ ನೀವು ಸಿಂಪಲ್ ಆಗಿ ಒಂದು ಹಸುವಿಂದ ಪ್ರಾರಂಭ ಮಾಡೋರು, ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಹೋದಾಗ ಅವ್ರಿಗೆ ಆದಾಯ ಸಿಗಲ್ಲ ಸರ್. ಒಂದೇ ಸರಿ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಮಾಡಬಾರ್ದು ಸರ್. ಇದರಿಂದ ಆದಾಯ ಜಾಸ್ತಿ ಇಲ್ಲ ಸರ್. ವ್ಯವಹಾರನೂ ಅಷ್ಟೇ ಕೃಷಿನೂ ಅಷ್ಟೇ ಅಷ್ಟೇ ಸರ್, ಇದರಿಂದ ರೈತನಿಗೆ ಆದಾಯ ಕಮ್ಮಿ. ಸುರೇಶ್ ಅವರೇ, ನೀವು ಒಂದು ಹಸುವಿನಿಂದ ಪ್ರಾರಂಭ ಮಾಡಿದ್ರೆ ನಿಮ್ಮ ತಂದೆಯವರ ಜೊತೆ ಇದ್ದಂತಹ ಅನುಭವದಿಂದ, ಅವಾಗ ನೀವು ಯುವಕರಾಗಿದ್ರೆ ಎಷ್ಟೋ ಜನ ಇತ್ತೀಚಿನ ಯುವ ರೈತರು ಕೂಡ ನನಗೆ ಏನು ನಮ್ಮ ಅಪ್ಪನ ಹತ್ರ ಒಂದು ಹಸು ಇದೆ, 1 acre ಜಮೀನು ಇದೆ ಅಷ್ಟೇ, ನಮ್ಗೆ ಇನ್ನೇನು ಸರ್ಕಾರ ಮಾಡಲ್ಲ, ಅಪ್ಪ ಮಾಡಲಿಲ್ಲ, ಇನ್ನೇನು ತಾತ ಮುತ್ತಜ್ಜ ಆಸ್ತಿ ಮಾಡಲಿಲ್ಲ ಅಂತ ಹೇಳಿ ಅದನ್ನು ದೂರ್ಕೊಂಡೆ ಕಾಲ ಕಳೆದ್ಬಿಡ್ತಾರೆ. ಮತ್ತು ಇದು ಬೇಡ ನನಗೆ ಅಂಥೇಳಿ ಹಳ್ಳಿಯಿಂದ ವಿಮುಖರಾಗಿ ಬೇರೆ ಬೇರೆ ಎಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಿಮ್ಮ ಅನುಭವದ ಮಾತು ಏನು ಹೇಳಿ ಸರ್? ಈಗ ಯಾವುದೇ ದುಡಿಮೆ ಮಾಡಿದ್ರೆ ಸರ್, ಶ್ರದ್ಧೆಯಿಂದ ಮಾಡಿದ್ರೆ ಯಾವತ್ತೂ ತೊಂದರೆ ಆಗಲ್ಲ ಸರ್. ನಾವೇನು ಮಾಡ್ತೀವಿ ಅದನ್ನ ಪ್ರಾಮಾಣಿಕತೆಯಿಂದ ನಿರ್ವಹಣೆ ಮಾಡಿದ್ರೆ ಖಂಡಿತ ಯಶಸ್ ಆಗ್ತೀವಿ ಸರ್. ಜೀವನ ಮಾಡ್ಬೋದು, ಸಂಪಾದನೆ ಮಾಡೋದೇ ಇದ್ರೂ ಜೀವನಕ್ಕೆ ಏನು ತೊಂದರೆ ಆಗಲ್ಲ ಸರ್. ಸಂಪಾದನೆ ಮಾಡೋಕ್ಕಾಗಲ್ಲ, ಜೀವನ ಮಾಡ್ಬೋದು. ಎಲ್ಲರಿಗೂ ಸಂಪಾದನೆ ಅನ್ನೋದು ಒಲ್ದು ಬರಲ್ಲ, ಎಲ್ಲ ಜೀವನ ನಿರ್ವಹಣೆಗೆ ನಮಗೆ ಇಷ್ಟು ಸಾಕು ಅಂತ ಅನ್ಸುತ್ತಾ? ನನಗೆ ನಾನು ಅಷ್ಟೇ ಸರ್, ನೀವು ಹೇಳ್ದಂಗೆ ಅದು ಎಲ್ರಿಗೂ ಒಲ್ದು ಬರಲ್ಲ. ನಾವು ಜೀವನ ಸಾಕೋಕೆ, ಮಕ್ಕಳು ಸಾಕೋಕೆ, ಕುಟುಂಬ ನಿರ್ವಹಣೆಗೆ ಏನು ಬೇಕು ಅದನ್ನು ಸಂಪಾದನೆ ಮಾಡ್ಕೋತೀವಿ ಸರ್, ಅಷ್ಟೇ ಸರ್. ಅದೇ ಈಗ ಹೊರಗಡೆ ಇದನ್ನೆಲ್ಲ ಬಿಟ್ಟು ಹೊರಗಡೆ ಹೋದವ್ರ ಜೀವನನೂ ಅಷ್ಟೇ, ಜೀವನ ನಿರ್ವಹಣೆ ಮಾಡ್ಕೋತಾರೆ, ವಯಸ್ಸಾಗುತ್ತೆ, ಪುನಃ ವಾಪಸ್ ಬರ್ತಾರೆ, ಅಷ್ಟೇ ಸರ್. ಎಲ್ಲಿಗೋದ್ರು ಅಷ್ಟೇ ಸರ್. ಅದನ್ನ ಇಲ್ಲೇ ಅವರು ಹುಟ್ಟು ಜಾಗದಲ್ಲಿ ಅವ್ರು ಇರೋ ಜಮೀನಲ್ಲೇ ಅನುಕೂಲ ಮಾಡ್ಕೊಂಡು ಮಾಡ್ಬೋದ ಅಂತ? ಮಾಡ್ಬೋದು ಸರ್, ಅದೇ ಮಾಡೋದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಸರ್, ಯಾವ್ದೇ ಕೆಲಸ ಆದ್ರೂ ಅಷ್ಟೇ ಸರ್. ಒಂದು ಉಗಡನೆ ಇಡ್ಲಿ, ಒಂದು ಹಸು ಸಾಕ್ಲಿ, ಒಂದು ಕುರಿ ಮೇಯಿಸ್ಲಿ, ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಒಲಿತದೆ ಸರ್. ಸದ್ಯದ ಮಾಡಿಲ್ಲ ಅಂದ್ರೆ ಯಾವುದು ಒಲಿಯಲ್ಲ ಅಲ್ವ ಸರ್. ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಾನು ಒಂದು ಅನುಸೂಚಿತ ಜನಾಂಗಕ್ಕೆ ಸೇರಿದವನು ಅಂತ, ಆದ್ರೆ ನಿಮ್ಗೆ ಸರ್ಕಾರದ ಸೌಲಭ್ಯಗಳನ್ನ ತಗೋಬೇಕು ಅಂತ ಯಾಕೆ ಅನಿಸ್ತಿಲ್ಲ ಹೇಳಿ? ಮುಂಚೆ ಸರ್ ಒಂದ್ಸಲ ಬ್ಯಾಂಕಲ್ಲಿ ಎಸ್ ಸಿ ಪಿ ಸ್ಕೀಮ್ ಅಲ್ಲಿ ಒಂದು ಸ್ಕೀಮ್ ತಗೊಂಡಿದ್ದೆ ಸರ್, 80,000 ಸ್ಕೀಮ್ ಅಲ್ಲಿ ತಗೊಂಡಿದ್ದೆ ಸರ್, ಅದು ಬಿಟ್ಟರೆ ಇನ್ನು ಯಾವ್ದು ತಗೊಂಡಿಲ್ಲ ಸರ್. ಆದ್ರೆ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋದಕ್ಕೆ ಯಾರದೇ ಸಹಾಯ ಅವಶ್ಯಕತೆ ಇಲ್ಲ ಅಂತೀರಾ? ಹೌದು ಸರ್, ಸಾಲ ತಕೊಂಡ್ರೆ ಸಾಲದ ಬಡ್ಡಿ ಕಟ್ಟೋದು ಆಯ್ತದ ಸರ್? ಹಿಂಗೆ ಸ್ನೇಹಿತರ ಹತ್ರ ಬಡ್ಡಿ ಇಲ್ದಿರ ಸಾಲ ಇಸ್ಕೊಂಡು ಮೇಕ್ ಬರೋದು ಸೂಕ್ತ ಸರ್. ನಾವು ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಬ್ಯಾಂಕಿನ ಸಾಲಕ್ಕೆ ಬಡ್ಡಿನೇ ಆಗುತ್ತೆ ಸರ್. ಅದೇನು ಸಹಾಯಧನ ಸಿಗುತ್ತೆ ಅದು ಇದು ಅಂತ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ಕೊಳ್ಳೋದಕ್ಕಿಂತ ನಾವು ಸ್ವಾವಲಂಬಿಯಾಗಿ ನಾವೇ ನಮ್ಮ ಬದುಕು ನಾವೇ ಕಟ್ಕೊಡ್ಬೇಕು. ಹೌದು ಸರ್, ಸರ್ಕಾರದಲ್ಲಿ ಬಡ್ಡಿ ಇದೆಯಲ್ಲ ಸರ್, ಬಡ್ಡಿ ಬ್ಯಾಂಕ್ ಬಡ್ಡಿ ಇದೆಯಲ್ಲ, ಆ ಬಡ್ಡಿಯನ್ನ ಲೆಕ್ಕ ಹಾಕ್ದಾಗ ಸರ್ ನಾವೇನು ಹೈನುಗಾರಿಕೆ ಮಾಡಿ ಸಂಪಾದನೆ ಮಾಡಿ ಕಟ್ಟೋದು ಕಷ್ಟ ಆಗುತ್ತೆ ಸರ್. ಹಂಗಾಗಿ ನಾವು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಲ್ಲಿ ದುಡಿಮೆ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಬೇಕು ಸರ್. ನಾವು ನಮ್ಮ ಜೀವನ ನಾವು ದುಡಿಮೆಯಲ್ಲಿ ನಿರತರಾಗಿದ್ರೆ ಎಲ್ಲ ರೀತಿಯ ಸಹಕಾರಗಳು ನಮಗೆ ದೊರೆಯುತ್ತವೆ ಅಂತ ಹೇಳ್ಬೋದು ಅಂತ ಹೇಳ್ತೀರಿ? ಹೌದು ಸರ್, ಸತ್ಯ ಸರ್. ಅದು ನಾವು ದುಡಿಮೆಯಲ್ಲಿ ನಿರತರಾಗಿರ್ಬೇಕು, ದುಡಿಮೆಯಲ್ಲಿ ನಾವು ಕಾಯಕವೇ ಕೈಲಾಸ ಅಂತ ಮಾಡ್ಬೇಕು ಸರ್. ಮಾಡ್ಬೇಕು, ಮಾಡ್ತಿದ್ರೆ ಎಲ್ಲ ಸಹಾಯೋಗ. ಹೌದು ಸರ್, ಸರ್ಕಾರ ಮಾಡಿದಾದ್ರೂ ಸ್ನೇಹಿತರಾದ್ರು ಮಾಡ್ತಾರೆ ಸರ್. ಈಗ ಹೇಳಿ, ಹೈನುಗಾರಿಕೆ ಒಟ್ಟಾರೆ ಅನುಭವ ನಿಮಗೆ, ಇದರಲ್ಲಿ ಮುಂದೆ ಇದನ್ನ ಯಾವ ಪ್ರಮಾಣದಲ್ಲಿ ಬೆಳೆಸಬೇಕು ಅಂತಿದ್ದೀರಿ? ಏನು ನಿಮ್ ಏನಾರು ನಿಮ್ದೇ ಸ್ವತಃ ಡೈರಿ ಮಾಡ್ಬೇಕು ಅಂತಿದ್ದೀರಾ? ಆ ತರದ ಏನಾರು ನಿಮ್ಮ ಕನಸುಗಳು ಏನಿದೆ ಹೇಳಿ ಸರ್. ಇದು ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತೇನಿಲ್ಲ ಸರ್, ಇಷ್ಟಕ್ಕೆ ಸರ್. ಮಕ್ಕಳಿಗೆ ಬೇರೆ ವ್ಯವಸ್ಥೆ ಮಾಡಿ, ನಮ್ಗೆ ವಯಸ್ಸಾಯ್ತಾದ ವಯಸ್ಸಾದ್ಮೇಲೆ ಇದನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಇಷ್ಟರಲ್ಲೇ ಮುಂದುವರಿತಿರ್ತೀವಿ ಸರ್. ಎಷ್ಟು ಆದಾಯ ದೊರೀತಾ ಇರ್ಬೋದು ಅಂತ ಕೇಳ್ಬೋದಾ ಸುರೇಶ್ ಅವರೇ? ತಿಂಗಳಿಗೆ ಒಟ್ಟಾರೆ ಖರ್ಚೆಲ್ಲ ಕಳೆದು ತಿಂಗಳಿಗೆ ಒಂದು 30,000-40,000 ಆದಾಯ ಬರುತ್ತೆ ಸರ್. ಬರುತ್ತೆ ಸರ್. ನಿಮ್ಗೆ ಹಳ್ಳಿಲಿ ಇಟ್ಕೊಂಡು ಜೀವನ ಮಾಡೋದಕ್ಕೆ ತೊಂದರೆ ಆಗಲ್ಲ ಸರ್. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇದೇ ತಿಂಗಳ 24ನೇ ತಾರೀಖಿನಂದು ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು. ಆಸಕ್ತರು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9880964942 ಅಥವಾ 8277933154ಕ್ಕೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಮೈಸೂರು ಜಿಲ್ಲೆಯ ಕೇವಲ 50 ರೈತರು ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಒಳ್ಳೆಯದು ಸುರೇಶ್ ಅವರೇ, ಇದುವರೆಗೆ ನಿಮ್ಮ ಹೈನುಗಾರಿಕೆಯ ಬದುಕಿನ ಯಶೋಗಾಥೆಯನ್ನು ಇದುವರೆಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಮತ್ತೆ ನಿಮ್ಮ ಜೊತೆಯಲ್ಲಿ ಯಾರು ಮಾತನಾಡಿ ನಿಮ್ಮಿಂದ ಹೈನುಗಾರಿಕೆಯ ಅನುಭವದ ಮಾತನ್ನ ಕೇಳಬೇಕು ಅಂತ ಹೇಳಿ ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಅಂತಹ ರೈತರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9611705092 ಸರ್. 9611705092 ಕನ್ನಡದೊಮ್ಮೆ ಹೇಳಿ. 9611705092. ಧನ್ಯವಾದಗಳು ಸುರೇಶ್ ಅವರು. ನಮಸ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಸುಧಾರಿತ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸು ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಕೃಷಿಕ ಎಂ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮಳೆ ನೀರನ್ನು ಇಂಗಿಸಿ ಅಂತರ್ಜಲ ಹೆಚ್ಚಿಸುವ ಕೆಲಸವೂ ಆಗಬೇಕಾಗಿದೆ. ಇದಕ್ಕೆ ಸರ್ಕಾರದ ನೆರವಿಗಿಂತ ರೈತರ ಇಚ್ಛಾಶಕ್ತಿ ಮೊದಲು ಬೇಕಿದೆ. ಕುಡಿಯಲು ಬೋರಿನಲ್ಲಿ ನೀರಿಲ್ಲವೆಂದರೆ ನಮ್ಮ ಪರಿಸ್ಥಿತಿ ಕಡಿಮೆ ಮಳೆ ಬೀಳುವ ರಾಜಸ್ಥಾನಕ್ಕಿಂತ ಶೋಚನೀಯವಾಗಿದೆ. ರೈತರು ನೀರಿನ ಸದ್ಬಳಕೆಯ ಬಗ್ಗೆ ಎಚ್ಚರ ವಹಿಸದಿದ್ದಲ್ಲಿ ಇದಕ್ಕಿಂತ ಪರಿಸ್ಥಿತಿ ಘೋರವಾಗಲಿದೆ. ಮರುಭೂಮಿ ರಾಜ್ಯವಾದ ರಾಜಸ್ಥಾನದಲ್ಲಿ ನೀರು ಎಂದರೆ ಬೆಳ್ಳಿಯ ಬಿಂದು. ಅಲ್ಲಿ ನೀರನ್ನು ದೇವರ ಪವಿತ್ರತೆಯ ಸಮಾನವಾಗಿ ಕಾಣುತ್ತಾರೆ. ನೀರನ್ನು ಕುಡಿಯಲು ಕೊಡುವುದು ದಾನಗಳಲ್ಲಿಯೇ ಶ್ರೇಷ್ಠವಾದದ್ದು ಮತ್ತು ಪುಣ್ಯದ ಕೆಲಸವಾಗಿದೆ ಎನ್ನುವುದು ಅಲ್ಲಿಯ ಸಂಸ್ಕೃತಿ. ಅದೇ ನಮ್ಮ ರಾಜ್ಯದಲ್ಲಿ ನೀರು ಮಾರಾಟದ ವಸ್ತು. ಯಾರೇ ಬರಲಿ, ನೀರನ್ನು ಕೊಟ್ಟು ಸತ್ಕರಿಸುವ ಸದ್ಭಾವನೆಯ ಸಂಸ್ಕೃತಿ ಮಾಯವಾಗುತ್ತಿದೆ. ಹವಾಮಾನ ಬದಲಾವಣೆಯಲ್ಲಿ ಜನರ ನೀರಿನ ಸಂಸ್ಕೃತಿಯೂ ಬದಲಾಗುತ್ತಿದೆ. ಇಸ್ರೇಲ್ ದೇಶದಲ್ಲಿ ಒಂದೇ ನದಿ ಮೂಲದಿಂದ ಕೃಷಿಗಾಗಿ ನೀರನ್ನು ಬಳಸುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ.